ಇವತ್ತು ವಿಶ್ವ ಸಾಗರ ದಿವಸವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಪ್ರತಿ ವರ್ಷದ ಜೂನ್ ತಿಂಗಳ 8ನೇ ತಾರೀಕನ್ನ ವಿಶ್ವ ಸಾಗರ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಈ ಸಾಗರದ ಮಹತ್ವ ಏನು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ನಮ್ಮ ಸುತ್ತಮುತ್ತ ಯಾವುದೇ ಸಮುದ್ರ ಸಾಗರ ಇಲ್ಲ, ಆದರೂ ಕೂಡ ಯಾಕೆ ನಾವು ಸಾಗರದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ಅದು ಈ ಸಾಗರ ಅನ್ನುವಂಥದ್ದು ನಮಗೂ ಕೂಡ ಪರೋಕ್ಷವಾಗಿ ಸಂಬಂಧವನ್ನ ಪಡುತ್ತೆ. ಯಾಕೆ ಅಂತ ಅಂದ್ರೆ, ನಮ್ಮ ಭೂಮಿಗೆ ಎಷ್ಟು ಆಮ್ಲಜನಕದ ಅಗತ್ಯ ಇದೆಯೋ ಅದರ 60% ಆಮ್ಲಜನಕವನ್ನ ಉತ್ಪಾದನೆಯನ್ನ ಮಾಡ್ತಾ ಇರತಕ್ಕಂಥದ್ದು ಸಾಗರ. ಆಕ್ಸಿಜನ್ ಅಂತ ಹೇಳಿ ನಾವು ಕರಿತೀವೋ ಅದರ ಉತ್ಪಾದನೆಯ 60% ಸಾಗರ ನಮಗೆ ಕೊಡ್ತಾ ಇದೆ. ಆ ಆಮ್ಲಜನಕ ನಮ್ಮ ಭಾಗಕ್ಕೆ ಎಲ್ಲಾ ವಿಶ್ವದ ಎಲ್ಲಾ ಮೂಲೆ ಮೂಲೆಯನ್ನು ಕೂಡ ತಲುಪಿ ಇಲ್ಲಿ ಇರ್ತಕ್ಕಂತಹ ಜೀವಿಗಳ ಒಂದು ಬದುಕುವಿಕೆಗೆ ಅಥವಾ ಅವುಗಳ ಒಂದು ಚಟುವಟಿಕೆಗೆ ಕಾರಣ ಆಗಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಇವತ್ತು ಸಾಗರದ ಮಲಿನತೆ ಅನ್ನುವಂಥದ್ದು ಕೂಡ ನಮ್ಮ ಮೇಲೆ ಪರೋಕ್ಷವಾಗಿ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಹೇಗೆ ನಮಗೆ ಸಾಗರ ಸಂಬಂಧವನ್ನ ಪಡುತ್ತೆ, ಅದು ಚೆನ್ನಾಗಿದ್ರೆ ನಾವು ಕೂಡ ಹೇಗೆ ಚೆನ್ನಾಗಿ ಇರಬಹುದು, ಹೇಗೆ ಅದು ನಮಗೆ ಆಹಾರ ಆಗಿರಬಹುದು ಮತ್ತೆ ಬೇರೆ ಬೇರೆ ತರಹದ ಅನುಕೂಲಗಳನ್ನು ಒದಗಿಸ್ತಾ ಇದೆ, ಸಾಗರದ ಬಗ್ಗೆ ನಾವು ಏನೆಲ್ಲ ಕಾಳಜಿಯನ್ನ ಪಡೆದುಕೊಳ್ಳಬೇಕು ಹೊಂದಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೇಲೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಸಿ ವಿಕಾಸ್ ಅವರು. ವಿಕಾಸ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ವಿಶ್ವ ಸಾಗರ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಏನು ಈ ಸಾಗರ ದಿನದ ಹಿನ್ನೆಲೆ, ಯಾಕೆ ಸಾಗರ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ? ಮೊದಲಿಗೆ ಎಲ್ರಿಗೂ ವಿಶ್ವ ಸಾಗರ ದಿನದ ಅಭಿನಂದನೆಗಳು. ವಿಶ್ವ ಸಾಗರ ದಿನ ಅಂದ್ರೆ ನಾವು ಈಗ ನಮ್ಮ ಒಳನಾಡಿನ ಜನ ಏನಂತ ತಿಳ್ಕೊಳ್ತಾರೆ ಅಂದ್ರೆ, ವಿಶ್ವ ಸಾಗರ ದಿನ ನಮಗೆ ಒಂದು ಸಂಬಂಧಪಟ್ಟಿಲ್ಲದ ದಿನ, ನಮಗೆ ಅದಕ್ಕೋಸ ಏನು ಸಂಬಂಧ ಅಂತ ಸುಮಾರು ಜನ ತಪ್ಪು ಕಲ್ಪನೆಯಲ್ಲಿರ್ತಾರೆ. ಆದರೆ ಒಳನಾಡಿನಲ್ಲಿ ವಾಸಿಸುವ ಕೋಟ್ಯಾಂತರ ಜನ ಇದರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಒಂದು ಸಮುದ್ರಕ್ಕೆ ನೇರವಾಗಿ ಹೊಂದ್ಕೊಂಡಿರ್ತಾರೆ. ಇದರ ಉಪಯೋಗಗಳನ್ನ ಮತ್ತು ಅದರಲ್ಲಾಗುವ ಏನು ಅನಾನುಕೂಲಗಳು ಅದಕ್ಕೂ ಸಹ ನೇರವಾಗಿ ನಾವೇ ನೇರ ಹೊಣೆಯಾಗಿರ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವಸಂಸ್ಥೆಯವರು ಜೂನ್ 8ರಂದು ವಿಶ್ವ ಸಾಗರ ದಿನವನ್ನ ವಿಶ್ವದಂತೆ ಆಚರಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ನಮ್ಮ ಈಗ ಒಂದು ಸಾಗರ ಸಪ್ತ ಸಾಗರ ಅಂತ ನಾವು ಕರಿತೇವೆ, 7 ಸಾಗರಗಳಿದ್ದಾವೆ. 7 ಸಾಗರದಲ್ಲಿ ಪೆಸಿಫಿಕ್ ಓಷನ್ ಅನ್ನೋದು ದೊಡ್ಡ ಸಾಗರ. ಪೆಸಿಫಿಕ್ ಓಷನ್ ಅದರಲ್ಲಿ ಎಷ್ಟು ನಾವು ಮಲಿನ ಮಾಡಿದ್ದೇವೆ, ಎಷ್ಟು ನಾವು ಪ್ಲಾಸ್ಟಿಕ್ ಐಟಮ್ ನಾವು ಶೇಖರಣೆ ಮಾಡಿದ್ದೇವೆ ಅಂದ್ರೆ, ಆಸ್ಟ್ರೇಲಿಯಾ ಅನ್ನೋ ಒಂದು ಖಂಡಕ್ಕೆ ನಾವು ಈ ಪ್ಲಾಸ್ಟಿಕ್ ಐಟಮ್ ನ ನಾವು ತುಂಬಬಹುದು. ಅಷ್ಟು ಒಂದು ನಾವು ಒಂದು ಪ್ಲಾಸ್ಟಿಕ್ ಐಟಮ್ ನ ಪೆಸಿಫಿಕ್ ಓಷನ್ ನಲ್ಲಿ ಸಾಗರಕ್ಕೆ ನಾವು ಸೇರಿಸಿದ್ದೇವೆ. ಇದು ಏನಾಗ್ತಾ ಇದೆ ಅಂದ್ರೆ, ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಒಂದು ಸಮುದ್ರನ ನಾವು ಈ ಭೂಮಂಡಲದ ಒಂದು ಶ್ವಾಸಕೋಶ ಅಂತ ಕರಿತೇವೆ. ಯಾಕಂದ್ರೆ ನಾವು ಈಗ ಏನು ಸಮುದ್ರದಲ್ಲಿರೋ ಸಸ್ಯಜನ್ಯಗಳು 60% ಆಮ್ಲಜನಕನ ನಮಗೆ ಕೊಡ್ತದೆ. ಕೇವಲ ಭೂಮಿ ಮೇಲೆ ಇರತಕ್ಕಂತಹ ಅರಣ್ಯ ಮರ ಗಿಡ ಇವು ಮಾತ್ರ ಆಮ್ಲಜನಕವನ್ನ ಉತ್ಪಾದನೆಯನ್ನು ಮಾಡೋದಿಲ್ಲ, ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು ಸಾಗರದಲ್ಲಿ. ಸಾಗರದಲ್ಲಿ ಈಗ ನಾವೇನು ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ, ಕಾಡು ಬೆಳೆಸಿದ್ರೆ ಮಳೆ ಆಗತ್ತೆ, ನಮ್ಮ ದೇಹಕ್ಕೆ ಉಸಿರಾಡಕ್ಕೆ ಆಮ್ಲಜನಕ ಬಹುಮುಖ್ಯ. ಇದನ್ನ 50-60% ನಮ್ಗೆ ಆಮ್ಲಜನಕನ ನಮ್ಮ ಸಮುದ್ರ ಕೊಡ್ತಾ ಇದೆ. ಮತ್ತೆ ನಾವು ಉಸಿರಾಡುವಂತಹ ನಾವು ಆಚೆ ಬಿಡುವಂತಹ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಮ್ಮ ಸಮುದ್ರ 70-80% ಕಾರ್ಬನ್ ಡೈಆಕ್ಸೈಡ್ ನ ಅದು ಹೀರ್ಕೊಳ್ತಾ ಇದೆ. ಹೀರ್ಕೊಳ್ಳೋದ್ರಿಂದ ಏನಾಗುತ್ತೆ, ಜಾಗತಿಕ ತಾಪಮಾನದಲ್ಲಿ ಉಷ್ಣಾಂಶ ಏರಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಮಲಿನ ಮಾಡ್ತಾ ಇದ್ದೇವೆ. ನಮ್ಮ ಸಮುದ್ರವನ್ನು ಮಲಿನ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಈಗ ನಾವು ಎಷ್ಟು ತರ ಮಲಿನ ಮಾಡ್ತೇವೆ ಅಂದ್ರೆ, ಈಗ ಮೇನ್ ಆಗಿರೋದು ಪ್ಲಾಸ್ಟಿಕ್. ಈಗ ಪ್ಲಾಸ್ಟಿಕ್ ಐಟಮ್ಸ್ ನಾವು ಏನೇ ಒಂದು ಪ್ರಾಡಕ್ಟ್ ಅನ್ನ ಪ್ಯಾಕ್ ಮಾಡ್ಬೇಕಂದ್ರೆ, ಈಗಿನ ಜನ ಸ್ಥಿತಿ ಏನಾಗ್ತದೆ, ಸರ್ಕಾರದವರು ಹೊಸ ಹೊಸ ನಿಯಮ ತರ್ತಿದ್ದಾರೆ ಯಾವ ರೀತಿ ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ಬದಲು ನೈಸರ್ಗಿಕವಾಗಿ ಕರ್ಗೋ ಅಂತಹ ಸುಮಾರು ಮೆಟೀರಿಯಲ್ಸ್ ಬಂದಿದೆ, ಪ್ಯಾಕಿಂಗ್ ಮೆಟೀರಿಯಲ್ಸ್ ಈಗ ಇತ್ತೀಚೆಗೆ ಬರ್ತಾ ಇದೆ. ಆದ್ರೂ ಸಹ ಏನ್ ಮಾಡ್ತಾರೆ ಅಂದ್ರೆ, ಪ್ಲಾಸ್ಟಿಕ್ ಅಂದ್ರೆ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಈಗ ನಿಮಗೆ ಪೇಪರ್ ಬೋಟ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನೀರು ಕುಡಿಯಕ್ಕೆ ಪೇಪರ್ ಬೋಟ್, ಅದು ನಿಮ್ಗೆ ಕಂಫರ್ಟಬಲ್ ಅನ್ಸಲ್ಲ ಅಂತ ಈಗ ಎಲ್ಲ ಸುಮಾರು ಜನ ಅದಕ್ಕೂ ಯಾಕೆ ಜಾಸ್ತಿ ದುಡ್ಡು ಕೊಡ್ಬೇಕು ಹೋಗ್ಬೇಕು ಪೇಪರ್ ಬೋಟ್ಗೆ. ಅದ್ರ ಬದಲು ಒಂದು ನಾವು ಪ್ಲಾಸ್ಟಿಕ್ ಲೋಟನೇ ತಗೋಬಹುದಲ್ಲ. ಇಂಡೈರೆಕ್ಟ್ ನಾವೇನ್ ತಿಳ್ಕೊತಾ ಇದೀವಿ ಅಂದ್ರೆ, ನಾವು ಪ್ಲಾಸ್ಟಿಕ್ ಲೋಟ ತೆಗೆದು ನಾವು ಬಿಸಾಕ್ತೇನೆ, ಅದ್ರಿಂದ ನನಗೇನು ಲಾಸ್ ಆಗ್ಬೇಕಾಗಿಲ್ಲ, ಅದ್ ನೋಡಿದ್ರೆ ಸಮುದ್ರ ಸಮುದ್ರ ನಮಗೆ ನಮಗೂ ಸಮುದ್ರದ ಏನ್ ಸಂಬಂಧ ಇಲ್ಲ. ಅದು ಮೇನ್ ಆಗಿ ಮೀನುಗಾರರಿಗೆ ಅಥವಾ ಸಮುದ್ರದಿಂದ ಅವಲಂಬಿಸಿರೋರಿಗೆ ಮಾತ್ರ ಉಪಯೋಗಕ್ಕೆ ಬರೋದು ಸಮುದ್ರ. ಕರಾವಳಿ ತಿರುವಂತ ಅಂತರಿಗೆ ಸಮುದ್ರ ಸಂಬಂಧಪಟ್ಟಿರೋದು. ಈ ಒಳನಾಡಿನಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಲೋಟನ ನಾನು ಬಿಸಾಕಿದ್ರೆ ಸಮುದ್ರಕ್ಕೆ ಹೋದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈಗ ಜನ ಇದ್ದಾರೆ. ಆದ್ರಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀವೊಂದು ಅರ್ಥ ಮಾಡ್ಕೋಬೇಕು, ಒಂದು ಪ್ಲಾಸ್ಟಿಕ್ ಲೋಟ ಕರ್ಗಕ್ಕೆ 80 ವರ್ಷ ತಗೊಳತ್ತೆ. ಎಂಬತ್ತು ವರ್ಷ ತಗೊಳತ್ತೆ. ಅದು ಒಂದು ಸಣ್ಣ ತೆಳುವಾದ ಒಂದು ಪ್ಲಾಸ್ಟಿಕ್. ಅದಕ್ಕಿಂತ ದೊಡ್ಡ ದೊಡ್ಡ ತಿಕ್ಕ ಪ್ಲಾಸ್ಟಿಕ್ ಗಳು ಎಷ್ಟು ವರ್ಷ ತಗೊಳ್ತಾವೆ ಅಂತ ನೀವು ಯೋಚನೆ ಮಾಡಬಹುದು. ಅದು ತುಂಬಾ ಕಡಿಮೆ ಮೈಕ್ರಾನ್ ಇರತಕ್ಕಂಥದ್ದು, ಯಾಕೆಂದ್ರೆ ಸರ್ಕಾರ ಏನ್ ನಿಗದಿ ಮಾಡಿದ್ಯೋ ಅದಕ್ಕಿಂತಲೂ ಕಡಿಮೆ ಮೈಕ್ರಾನ್ ಇರುತ್ತೆ. ಒಂದು 30 ಮೈಕ್ರಾನು ಅಥವಾ ಅದಕ್ಕಿಂತಲೂ ಕಡಿಮೆ ಇರುತ್ತೆ. ಅದು ಕರಗ್ಲಿಕ್ಕೆ 80 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು ಅದಕ್ಕಿಂತಲೂ ಗಟ್ಟಿಯಾಗಿರ್ತಕ್ಕಂಥದ್ದು ಅಥವಾ ಇನ್ನೂ ತಿಕ್ಕಾಗಿರ್ತಕ್ಕಂಥದ್ದು ಅದಕ್ಕೂ ಕರಗ್ಲಿಕ್ಕೆ ಇನ್ನು ಹೆಚ್ಚು ಸಮಯ ಬೇಕಾಗುತ್ತೆ. ಈ ರೀತಿ ಏನಾಗುತ್ತೆ ಅಂದ್ರೆ ಕಾಲಕ್ರಮೇಣ ಇದರಿಂದ ಮೈಕ್ರೋ ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಆಗ್ತವೆ. ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೇವೆ. ಈ ಮೈಕ್ರೋ ಪ್ಲಾಸ್ಟಿಕ್ ಏನಾಗ್ತವೆ ಅಂದ್ರೆ, ಏನು ಮೈಕ್ರೋ ಪ್ಲಾಸ್ಟಿಕ್ ಅಂತ? ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಸಣ್ಣ ಸಣ್ಣ ತುಣುಕುಗಳು ಅಷ್ಟೇ. ಇವೇನಾಗ್ತವೆ, ಮೀನಿಗೂ ಆಹಾರ ಸರಪಳಿ ಏನಿದೆ, ಆ ಸಸ್ಯಜನ್ಯಗಳು ಏನು ಆಹಾರಗಳಿದೆ, ಆ ಸಮುದ್ರಲ್ಲಿರೋ ಆಹಾರ ಮೀನುಗಳು ಸೇವಿಸ್ತಾ ಹೋಗ್ತವೆ. ಈ ಮೀನುಗಳು ಸೇವಿಸ್ತಾ ಹೋದಾಗ ಏನಾಗುತ್ತೆ, ಈ ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೆಂಗ್ ಕರಿತೀವಿ, ಈ ಮೈಕ್ರೋ ಪ್ಲಾಸ್ಟಿಕ್ ಗಳು ಆ ಮೀನಿಗೆ ಹೋಗಿ ಸೇರ್ಕೊಳತ್ತೆ. ಇದೇನಾಗುತ್ತೆ, ಮೀನಿನ ಒಂದು ಇದರಲ್ಲಿ ಕರಗಲ್ಲ, ಅದೇನಾಗುತ್ತೆ ಬಾಡಿಲಿ ಹಂಗೆ ಇರುತ್ತೆ. ಅಲ್ಟಿಮೇಟ್ಲಿ ನಾವು ಅದನ್ನ ಮೀನ್ ಹಿಡಿತೀವಿ, ಅದು ನಮ್ಮ ಸರ್ಪಳಿಯಲ್ಲಿ ನಮ್ಮ ಒಂದು ಆಹಾರ ಸರ್ಪಳಿಗೂ ಮೀನು ಸೇರ್ಕೊಂಡಿದೆ. ಅದು ನಾವು ತಿನ್ನೋದ್ರಿಂದ ಏನಾಗುತ್ತೆ, ಅಲ್ಟಿಮೇಟ್ಲಿ ನಮಗೆ ಬರುತ್ತೆ. ಅದು ಸಮುದ್ರದಲ್ಲಿ ಹತ್ರ ಇರಬಹುದು ಅಥವಾ ಒಳನಾಡಲ್ಲಿ ಇರಬಹುದು, ಜನ ಯಾರು ಅದನ್ನ ಸೇವನೆ ಮಾಡ್ತಾರೆ ಅವ್ರಿಗೆ ಅದು ಅಲ್ಟಿಮೇಟ್ಲಿ ಅವ್ರಿಗೆ ಬರುತ್ತೆ. ಅವ್ರಿಗೆ ರೋಗ ರುಜಿನಗಳು ಮತ್ತೆ ಹೆಲ್ತ್ ಕಾಯಿಲೆಗಳು, ಇದರಿಂದ ಅವರು ಸಹ ಅತಿ ಹೆಚ್ಚು ತೊಂದರೆಗೆ ಒಳಪಡ್ತಾರೆ ಅಂತ ನಾನು ಹೇಳ್ತಿದ್ದೆ. ಈ ಪ್ಲಾಸ್ಟಿಕ್ಕಿನ ಜೊತೆಗೆ ಇನ್ನು ಹೇಗೆಲ್ಲ ನಾವು ಸಾಗರವನ್ನ ಕಲುಷಿತಗೊಳಿಸ್ತಾ ಇದ್ದೇವೆ? ನಮ್ಮ ಒಂದು ಭಾರತ ದೇಶದಲ್ಲಿ 8,300 ಕಿಲೋಮೀಟರ್ ಅಷ್ಟು ಕೋಸ್ಟ್ ಲೈನ್ ಏರಿಯಾ ಹೊಂದಿದೆ. ಅದರಲ್ಲಿ ನಮ್ಮ ಒಂದು 320 ಕಿಲೋಮೀಟರ್ ನಮ್ಮ ಕರ್ನಾಟಕ ಕೋಸ್ಟ್ ಲೈನ್ ಹೊಂದಿದೆ. ನಮ್ಮ ಒಂದು ಸಮುದ್ರ ಅಂದ್ರೆ ನಾವೇನ್ ಮಾಡ್ತೇವೆ, ನಾವು ವಾರ ಪೂರ್ತಿ ಕೆಲಸ ಮಾಡಿರ್ತೇವೆ. ವಾರದ ಕೊನೆಯಲ್ಲಿ ನಮ್ಮ ಒಂದು ಮನಸ್ಸಿನ ಒತ್ತಡ ಮತ್ತೆ ನಮ್ಮ ಕೆಲಸದ ಒತ್ತಡನ ಕಡಿಮೆ ಮಾಡಬೇಕು ಅಂತ ನಾವು ಸಮುದ್ರಕ್ಕೆ ಹೋಗ್ತೇವೆ. ಸಮುದ್ರದ ದಂಡೆಗಳಲ್ಲಿ ಬೀಚ್ ಅಲ್ಲಿ ಎಲ್ಲ ಹೋಗ್ತೇವೆ. ಇದು ಏನು, ಒಂದು ಮೇನ್ ಆಗಿ ನಮ್ಮ ಸಮುದ್ರ ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಬೀಚ್ ಗಳಾಗಿರ್ಬೋದು ಇವೆಲ್ಲ, ನಮ್ಮ ಮ್ಯಾಂಗ್ಳೂರ್ ಸೈಡ್ ಅಲ್ಲೇ ಕೆಲವು ಬೀಚ್ ಗಳಿಗೆ ಹೋಗ್ಬೋದು, ಕೆಲವು ಬೀಚು ಕ್ಲೀನ್ ಆಗಿರುತ್ತೆ. ಇನ್ನು ಕೆಲವು ಬೀಚ್ ನೀವು ಕ್ಲೀನ್ ಮಾಡದಂತ ಬೀಚಿಗೆ ಹೋದ್ರೆ ಅಂದ್ರೆ ನಾವೇನ ಕ್ರಿಯೆ ಮಾಡಿದ್ರು ಅದಕ್ಕೆ ಪ್ರತಿಕ್ರಿಯೆ ಸಿಗುತ್ತೆ. ನಾವು ಪ್ರಕೃತಿಗೆ ಎಷ್ಟು ಒಳ್ಳೇದು ಮಾಡ್ತೀವಿ ಅಷ್ಟೇ ಪ್ರಕೃತಿ ನಮಗೆ ಒಳ್ಳೇದು ಮಾಡುತ್ತೆ. ಅದ್ರೆಲ್ಲರಷ್ಟು ನಾವೀಗ ಪ್ರಕೃತಿಗೆ ಎಷ್ಟೇ ನಾವು ಕೆಟ್ಟದ್ ಮಾಡಕ್ಕೆ ಬಯಸಿದ್ರು, ನಮ್ಗೆ ಅರಿವಿಲ್ದಲೆ ಅಥವಾ ನಮ್ಗೆ ಅರಿವಿದ್ದು ಮಾಡ್ತಾರೆ, ಕೆಲವರು ಕೆಲವು ಅರಿವಿಲ್ದಲೂ ಮಾಡ್ತಾರೆ. ಅರಿವಿದ್ದು ಮಾಡಿದ್ರೆ ಅದು ಏನು ಮಾಡಕ್ಕಾಗಲ್ಲ, ಅರಿವಿಲ್ದಲೆ ಮಾಡೋರಿಗೆ ಅರಿವು ಮೂಡಿಸ್ಬೇಕು. ಅದು ಅಂತ ಕಾರ್ಯಕ್ರಮಗಳು ತುಂಬಾ ಆಗ್ಬೇಕಾಗಿದೆ. ಈಗ ಏನಾಗುತ್ತೆ, ನಾವು ಅರಿವಿಲ್ದಲೆ ನಾವು ಏನ್ ಮಾಡ್ತೇವೆ, ಮಾಲಿನ್ಯನ ಮಾಡ್ತೇವೆ. ಆ ಮಾಲಿನ್ಯದಿಂದ ಏನಾಗುತ್ತೆ ಅಂದ್ರೆ, ಈ ಪ್ರಕೃತಿ ಈಗ ಜಾಗತಿಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಕರಿತೀವಿ, ಅದಕ್ಕೆ ಮೇನ್ ಕಾರಣ ಏನು, ನಮ್ಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹಸಿರು ಮನೆ ಅನಿಲಗಳು ಅಂತ ಏನ್ ಕರಿತೀವಿ, ಅವು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಈ ಅನಿಲಗಳನ್ನ ನಾವೇ ಉತ್ಪತ್ತಿ ಮಾಡ್ತಾ ಇದ್ದೇವೆ. ಅತಿ ಹೆಚ್ಚು ಉತ್ಪತ್ತಿ ಮಾಡ್ತಾ ಇದ್ದೇವೆ. ಹೆಂಗೆ ಅಂದ್ರೆ, ನಾವೀಗ ಡೈಲಿ ನಾವು ಯೂಸ್ ಮಾಡೋಂತ ಡೀಸೆಲ್ ಪೆಟ್ರೋಲ್ನ ವೆಹಿಕಲ್ ಗಳಾಗಿರ್ಬೋದು ಮತ್ತೆ ಕಾರ್ಖಾನೆಗಳಿಂದ ಉತ್ಪತ್ತಿ ಆಗುವ ಇಂಗಾಲ ಡೈಆಕ್ಸೈಡ್ ಆಗಿರ್ಬೋದು, ಇದು ಹೆಚ್ಚು ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಈಗ ನಮ್ಮ ಒಂದು ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್ ಪ್ರಪೋರ್ಷನ್ ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಮಗೆ ಸಸ್ಯಗಳು ಬೇಕು. ಈಗ ಆಲ್ರೆಡಿ ನಾವು ಒಳನಾಡಿನಲ್ಲಿ ಕಾಡನ್ನ ನಾಶ ಮಾಡ್ತಾ ಹೋಗ್ತಿದ್ದೀವಿ. ಈ ಕಾಡುಗಳನ್ನ ನಶಿಸಿ ಹೋಗ್ತಾರೋದ್ರಿಂದ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಮಳೆ ಆಗ್ಬೇಕು ಅಂದ್ರೆ ಕಾಡಿರ್ಬೇಕು. ಏನ್ ಮಾಡುತ್ತೆ ಅಂದ್ರೆ, ಮೋಡಗಳನ್ನ ಹಿಡಿಯುತ್ತೆ, ಮೋಡಗಳನ್ನ ಹಿಡಿದು ಅಲ್ಲಿ ಆ ಜಾಗನ ಕಾಡು ಅಂದ್ರೆ ಅದ್ರ ಸುತ್ತಮುತ್ತಲಿನ ತಾಪಮಾನ ಕಡಿಮೆ ಮಾಡುತ್ತೆ. ಏನಕ್ಕೆ ಅಂದ್ರೆ, ಇಂಗಾಲದ ಡೈಆಕ್ಸೈಡ್ ಅದು ತಾಪಮಾನ ಹೆಚ್ಚಿಸುತ್ತೆ, ಆಮ್ಲಜನಕ ತಾಪಮಾನ ಕಡಿಮೆ ಮಾಡುತ್ತೆ. ಆಯ್ತಾ, ಹಾಗಾಗಿ ಏನಾಗುತ್ತೆ ಅಂದ್ರೆ, ನಮ್ಮ ಒಂದು ಮಳೆ ಆಗ್ಬೇಕು ಅಂದ್ರೆ ನಮ್ಮ ಸಮುದ್ರ ಬಹಳ ಮುಖ್ಯ. ಹೆಂಗೆ ಅಂದ್ರೆ, ನಮ್ಮ ಒಂದು ನೀರು ಈಗ ನಮ್ಮ ಭೂಮಿಯಲ್ಲಿ 71% ನೀರಿದೆ, 29% ಭೂಮಿ ಇದೆ. ಆ 71% ನಮಗೆ ಉಪ್ಪು ನೀರೇ 97.6% ಉಪ್ಪು ನೀರಿದೆ, ಇನ್ನು ಉಳಿದಿರೋ ಬರೀ 2.4% ಮಾತ್ರ ಸಿಹಿ ನೀರದು. ಅದರಲ್ಲಿ ಬಹು ಹೆಚ್ಚು ಪಾಲು ಮಂಜುಗಡ್ಡೆ ಆಗಿದೆ, ಇನ್ನು ಉಳಿದಿರೋ ಪಾಲು ಭೂಮಿಯ ಒಳಗಿದೆ. ಭೂಮಿಯೊಳಗಿದೆ, ಇನ್ನೊಂದ್ಸಲ 2% ಅಷ್ಟು ಭೂಮಿ ಮೇಲಿದೆ ಸರ್ಫೇಸ್ ವಾಟರ್, ಸರ್ಫೇಸ್ ವಾಟರ್ ಅದನ್ನ ಮಾತ್ರ ನಾವು ಕುಡಿಯೋಕೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಈಗೇನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿರೋ ಪ್ರತಿ ವರ್ಷ 1% ಅಷ್ಟು ನೀರು ಆವಿಯಾಗಿ, ಅಂದ್ರೆ ನಮ್ಮ ಭೂಮಿಯ ಉಷ್ಣಾಂಶದಿಂದ ಆವಿಯಾಗಿ ಮೋಡಗಳಾಗುತ್ತೆ. ಮೋಡಗಳು ಮತ್ತೆ ಮಳೆಯಾಗಿ ಭೂಮಿಗೆ ಬರಲೇಬೇಕು. ಈ ಒಂದು ಹೈಡ್ರೋಜನ್ ಸೈಕಲ್ ಅಂತ ಏನಿದೆ, ಈ ಹೈಡ್ರೋಜನ್ ಸೈಕಲ್ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಒಂದು ಭಾರತ ದೇಶದಂತ ದೇಶದಲ್ಲಿ ಪ್ರತಿ ಒಂದು ರೈತರು, ಈಗ ರೈತರು ಏನಿದ್ದಾರೆ, ಮಳೆ ಆಶ್ರಿತ ಒಂದು ಬೆಳೆಗಳನ್ನ ಜಾಸ್ತಿ ಜನ ಬೆಳೀತಾ ಇದಾರೆ. ನಮ್ಮ ಹಾಸನ ಡಿಸ್ಟಿಕ್ ಅಲ್ಲೇ ನೋಡ್ಬೋದು, ಸುಮಾರು ಜನ ಆಲೂಗಡ್ಡೆ ಬೆಳೆಯರಾಗಿರ್ಬೋದು, ಜೋಳ ಬೆಳೆಯರಾಗಿರ್ಬೋದು, ಮಳೆ ಆಶ್ರಿತನೇ ಜಾಸ್ತಿ ನಂಬ್ಕೊಂಡಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ಬೋರ್ವೆಲ್ ನಾವು ನೋಡೋದಕ್ಕೆ ಬಹಳ ಕಡಿಮೆ ಇರುತ್ತೆ. ಲಕ್ಷಾಂತರ ವರ್ಷಗಳಿಂದ ಈ ಹೈಡ್ರೋಜನ್ ಸೈಕಲ್ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತಾ ಇದೆ. ಆದ್ರೆ ನಾವ್ ಯಾವಾಗ ಈ ಮಾಲಿನ್ಯ ಮಾಡ್ತಾ ಹೋಗ್ತೇವೆ, ಸಮುದ್ರ ಒತ್ತಡ ಕೊಡ್ತಾ ಹೋಗ್ತೇವೆ, ಈ ಹೈಡ್ರೋಜನ್ ಸೈಕಲ್ ವೇರಿಯೇಷನ್ ಆದಾಗಿಂದ ಏನಾಗುತ್ತೆ, ಅತಿವೃಷ್ಟಿ, ಅನಾವೃಷ್ಟಿ, ಇದೇನಾಗುತ್ತೆ, ಈಗ ನಾವು ಜಾಗತಿಕ ತಾಪಮಾನ ಜಾಸ್ತಿ ಆದಾಗ ನಮ್ಮ ಸೈಕ್ಲೋನ್, ಈಗ ನಾನೇನು ಹೇಳಿದೆ ಮುಂಚೆ ಏನ್ ಹೇಳಿದೆ, ನಮ್ಮ ಭೂಮಿ ಸ್ಟಾರ್ಟ್ ಆದಾಗಿಂದ ಎಷ್ಟು ನಮಗೆ ಸೈಕ್ಲೋನ್ಗಳಾಗಿತ್ತು, ಈ ಒಂದು 150 ವರ್ಷಗಳಲ್ಲಿ ಅಷ್ಟು ಸೈಕ್ಲೋನ್ ಆಗಿದೆ. ಅಂದ್ರೆ ಒಂದು ಸೈಕ್ಲೋನ್ಗೆ ಇರೋ ಮತ್ತೆ ಇನ್ನೊಂದು ಸೈಕ್ಲೋನ್ಗೆ ಅವಧಿ ಕಡಿಮೆ ಆಗ್ತಾ ಬರ್ತಾ ಇದೆ. ನಮಗೆಲ್ಲ ಗೊತ್ತಿರಬಹುದು ಮುಂಚೆ ಎಲ್ಲ ಏನಾಗ್ತಾ ಇತ್ತು, 1 ವರ್ಷಕ್ಕೆ 1-2 ಸೈಕ್ಲೋನ್ಗಳು ಬರ್ತಾ ಇದ್ದು, ತುಂಬಾ ಅಪರೂಪ ಸೈಕ್ಲೋನ್ ಅಂತ ಕೇಳಿದ್ದೆ ಅಪರೂಪ ಇರ್ತದೆ. ಈಗ ಪ್ರತಿ 15 ದಿನಕ್ಕೆ ಒಂದ್ಸತಿ ಒಂದ್ಸತಿ ನಮ್ಮ ಒಂದು ವೆಸ್ಟ್ ಕೋಸ್ಟ್ ಅಲ್ಲಿ ಸೈಕ್ಲೋನ್ ಆಯ್ತು, ಒಂದು ಈಸ್ಟ್ ಕೋಸ್ಟ್ ಅಲ್ಲಿ ಸೈಕ್ಲೋನ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅಕಾಲಿಕ ಮಳೆ ಉಂಟಾಗ್ತಾ ಇದೆ. ರೈತರುಗಳಿಗೆ ಯಾವಾಗ ಬೆಳೆ ಬೆಳಿಬೇಕು, ನಮ್ಗೆ ಯಾವ ಕಟಾವಿಗೆ ಬರಬೇಕು ಅನ್ನೋದು ಗೊತ್ತಾಗದೆ ತೊಂದರೆ ಆಗ್ತಾ ಇದೆ. ಈಗ ಏನಾಗ್ತಾ ಇದೆ ಅಂದ್ರೆ ರೈತರು ಬೆಳೆ ಯಾವಾಗ ಬೆಳೀತಾರೆ, ಯಾವಾಗ ನಾಟಿ ಮಾಡ್ತಾರೆ, ಆ ಟೈಮಲ್ಲಿ ಮಳೆನೇ ಆಗ್ತಾ ಇಲ್ಲ. ಈ ತರ ಸೈಕ್ಲೋನ್ ಆಗಿ ಭೂಮಿ ಒಳನಾಡಲ್ಲಿರೋ ರೈತರು ಅವ್ರ ಬೆಳೆ ಹಾನಿಯಾಗಿದೆ, ನಷ್ಟದಲ್ಲಿದ್ದಾರೆ ಅಂದ್ರೆ ನಾವ್ ಯಾವ ರೀತಿ ನಾವು ನೇರವಾಗಿ ಹೊಣೆ ಆಗಲ್ಲ. ಹೌದು, ಸಮುದ್ರದಲ್ಲಿ ನಾವು ಮಾಲಿನ್ಯ ಮಾಡೋದ್ರಿಂದ ನಾವ್ ಹೆಂಗೆ ನೇರ ಹೊಣೆ ಆಗಲ್ಲ. ಅಲ್ಟಿಮೇಟ್ಲಿ ಅಂದ್ರೆ ರೈತರು ಮಾತ್ರ ಹೊಣೆ ಆಗ್ತಾ ಇಲ್ಲ, ಈಗ ಯಾರು ನಾವು ಕನ್ಸ್ಯೂಮರ್, ನಾವ್ ಯಾರು ತಗೊಂಡ್ ತಿಂತಾ ಇದೀವಿ, ನಾವು ಹೆಚ್ಚು ಬೆಲೆ ಕೊಡ್ಬೇಕಾಗಿದೆ. ಒಂದು ಪದಾರ್ಥದ ಬೆಲೆನ ವಿಪರೀತವಾಗಿ ಹೋಗ್ತಾ ಇದೆ. ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ಎಷ್ಟು ನಾವು ಪರಿಸರನ ಪ್ರೀತಿಸ್ತೀವಿ, ನಾವ್ ಎಷ್ಟು ಪರಿಸರನ ಮಾಲಿನ್ಯನ ತಡೆಗಟ್ಟಕ್ಕೆ ಟ್ರೈ ಮಾಡ್ತೀವಿ, ಅಷ್ಟು ಸಹ ನಮ್ಮ ಒಂದು ಆರ್ಥಿಕತೆ, ನಮ್ಮ ಒಂದು ಅಂದ್ರೆ ಈಗ ನೋಡ್ಬೋದು ನೀವು, ಮಾಸ್ಕ್ ಹಾಕಂದ್ರೆ ಓಡಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇತ್ತೀಚೆಗೆ. ಮುಂಚೆ ಮಾಸ್ಕ್ ಅಂದ್ರೆ ಎಲ್ಲೋ ಅಪರೂಪ ಆಗ್ತಾ ಇದ್ದು, ಈಗಂತೂ ಎಂತೆಂತ ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ ವಾಯು ಮಾಲಿನ್ಯ ಅಷ್ಟು ಮಟ್ಟಿಗೆ ಕೆಟ್ಟೋಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ರೋಗಗಳು ಬರ್ತಾ ಇದೆ. ಇದು ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಸಮುದ್ರದಲ್ಲಿ ಆಮ್ಲಜನಕ ಒಂದೇ ಉತ್ಪತ್ತಿ ಆಗ್ತಾ, ಅಲ್ಲಿ ಅತಿ ಹೆಚ್ಚು ಮೆಡಿಸಿನ್ ಅಂಶ ಇರೋ ಸಸ್ಯಗಳು ಇದೆ. ಈ ಮೆಡಿಸಿನ್ ಅಂಶ ಸಸ್ಯಗಳು ನಮ್ಮ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು, ಇದಕ್ಕೆ ಸಹ ಬಹಳ ಸಹಕಾರಿಯಾಗಕ್ಕೆ ನಮಗೆ ಸಮುದ್ರ ಬಹಳ ಹೆಲ್ಪ್ ಮಾಡ್ತಾ ಇದೆ. ಈಗ ನೇರವಾಗಿ ಸಂಬಂಧ ಪಡೆದು ನಾವೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಗರವನ್ನ ಅಥವಾ ಸಮುದ್ರವನ್ನ ಮಾಲಿನ್ಯ ಮಾಡ್ತಾ ಇದೀವಿ, ನೇರವಾಗಿ ಸಂಬಂಧಪಟ್ಟವರು ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ನಮ್ಮ ಕರಾವಳಿ ತೀರದಲ್ಲಿ ಇರ್ತಕ್ಕಂತ ಜನರು ಇರಬಹುದು, ಮತ್ತೆ ಅಲ್ಲಿ ಮೀನುಗಾರಿಕೆ ಮಾಡ್ತಕ್ಕಂಥವ್ರು ಇರ್ಬೋದು. ಈ ನೀವು ಹೇಳಿದ್ರೆ ಅಲ್ಲಿ ಸಾಕಷ್ಟು ಔಷಧೀಯ ಸಸ್ಯಗಳು ಸಿಗುತ್ತೆ ಅಂತ ಹೇಳಿ ಅದನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಕ್ಕಂಥವ್ರು, ಇನ್ನು ಈ ಸಾಗರದ ತೀರದಲ್ಲಿರ್ತಕ್ಕಂತಹ ಸಾಕಷ್ಟು ಕೈಗಾರಿಕೆಗಳು, ಇಲ್ಲಿಂದಲೂ ಕೂಡ ಏನಾದರೂ ಮಾಲಿನ್ಯ ಅನ್ನುವಂಥದ್ದು ಆಗ್ತಾ ಇದೆಯಾ? ತುಂಬಾ ಆಗ್ತಾ ಇದೆ, ತುಂಬಾ ಆಗ್ತಾ ಇದೆ. ಏನಂತ ಅಂದ್ರೆ ಪರಿಸರ ಅಂದ್ರೆ ಈಗ ನಾನು ಹೇಳಿದೆ ನಮ್ಮಲ್ಲಿ ಒಂದು 34,000 ಮೀನಿನ ಪ್ರಭೇದಗಳಿದೆ. ಆ 34,000 ಮೀನಿನ ಪ್ರಭೇದದಲ್ಲಿ ನಮ್ಗೆ 2,200 ಪ್ರಭೇದ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಇದ್ದಿತ್ತು. ಈಗ ಅದರಲ್ಲಿ 85% ನಮಗೆ ಮೀನಿನ ಪ್ರಭೇದ ನಮ್ಮಲ್ಲಿ ಅಳಿವಿನ ಅಂಚಿಗೆ ಸೇರಿಬಿಟ್ಟಿದೆ. ಇನ್ನು 15% ಮಾತ್ರ ಈಗ ನಾವು ಅಂದ್ರೆ ಅಕೇಶನಲ್ ಕ್ಯಾಚ್ಗೆ ನಮಗೆ ಸಿಗ್ತಾ ಇದೆ. ಹಂಗಾಗಿ ಏನಾಗ್ತಾ ಇದೆ ಅಂದ್ರೆ ಮುಂಚೆ ಏನಂತಿದ್ದು ಅಂದ್ರೆ ಮೀನುಗಾರಿಕೆ, ಸಮುದ್ರ ಮೀನುಗಾರಿಕೆ ಅಂದ್ರೆ ಮಾಡೋರೆಲ್ಲ ತುಂಬಾ ಶ್ರೀಮಂತರು, ದೊಡ್ಡ ದೊಡ್ಡ ಬೋಟ್ ಇಟ್ಕೊಂಡಿರ್ತಾರೆ. ಈಗ ಏನಾಗಿದೆ, ಈಗ ನಾವು ಲಾಸ್ಟ್ ವರ್ಷ ಕರೋನಾ ಎಲ್ಲ ನೋಡ್ಬೋದು, ನಮ್ಮಲ್ಲಿ ನಿಷೇಧ ಇರುತ್ತೆ. ಏನಂತಂದ್ರೆ ನಮ್ಮ 1 June to July 31 ನಿಷೇಧ ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಆ ಟೈಮಲ್ಲಿ ನಮ್ಗೆ ಮೀನುಗಾರಿಕೆ ಮಾಡಬಾರ್ದು, ಯಾಕಂದ್ರೆ ಆ ಟೈಮಲ್ಲಿ ಮೀನು ಮರಿಯಾಗ್ತದೆ, ಸಂತತಿ ವೃದ್ಧಿ ಆಗುತ್ತೆ, ಅತಿ ಹೆಚ್ಚು ಮೀನು ಉತ್ಪತ್ತಿ ಆಗುತ್ತೆ, ಉತ್ಪಾದನೆಗೆ ಎಲ್ಲ ಸಹಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದೊಂದು ಮೀನುಗಾರಿಕೆ ನಿಷೇಧನ ನಾವು ಅಳವಡಿಸ್ಕೊಂಡಿದ್ದೇವೆ. ಆದ್ರೆ ಇದೇನಾಗ್ತಾ ಇದೆ ಅಂದ್ರೆ ಕೆಲವು ಮೀನುಗಾರರು ಮೆಸ್ಸೆ ರೆಗ್ಯುಲೇಷನ್ ಅಂತ ನಮ್ಮಲ್ಲಿ ಒಂದು ಆಕ್ಟ್ ಇದೆ, ಕಡಿಮೆ ಮೆಷಿನ್ನ ಯೂಸ್ ಮಾಡಿ ಮೀನು ಹಿಡಿಬಾರ್ದು. ಏನಾಗುತ್ತೆ ನಮ್ಮಲ್ಲಿ ಜೋನೈಸ್ ಅಂದ್ರೆ ಸಣ್ಣ ಮರಿಗಳನ್ನ ಹಿಡಿಯೋದ್ರಿಂದ ಅವು ದೊಡ್ಡವಾಗಲ್ಲ, ದೊಡ್ಡವಾಗಲ್ಲ ಅಂದಾಗ ನಮಗೆ ಕ್ಯಾಚ್ ಕಡಿಮೆ ಆಗುತ್ತೆ, ದೊಡ್ಡವೇ ಆಗಕ್ ಬಿಡಲ್ಲ ನಾವು. ಆಗಿಂದ ಮೆಸ್ಸೆ ರೆಗ್ಯುಲೇಷನ್ ಅಂತ ಇದೆ. ಈಗ ನಮ್ಮ ಮೀನುಗಾರರು ಅರ್ಥ ಮಾಡ್ಕೋಬೇಕು, ಅಲ್ಲಿರೋ ಮೀನುಗಾರರನ್ನೇ ಹಿಡಿಯೋದು, ಒಳನಾಡವರೆಲ್ಲ ಹೋಗಿ ಸಮುದ್ರದಲ್ಲಿ ಮೀನು ಹಿಡಿಯಕ್ ಆಗಲ್ಲ, ಇರೋಂತ ಮೀನುಗಾರರೇ ಅಲ್ಲಿ ಹಿಡಿಯೋದು. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ನಾನ್ ಬಿಟ್ರೆ, ನಾನ್ ಆ ಸೈಜ್ ಬಿಟ್ರೆ ಇನ್ನೊಬ್ಬ ಬೇರೆ ಹಿಡ್ಕೊಳ್ತಾನೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಏನ್ ಮಾಡ್ತಾ ಇದ್ರೆ ಓವರ್ ಫಿಶಿಂಗ್ ಅಂದ್ರೆ ಈ ಮಿಸ್ಟೇಕ್ ರೆಗ್ಯುಲೇಷನ್ ಮಾಡೋದ್ರಿಂದ ಆಗಿರ್ಬೋದು, ಮತ್ತೆ ಬುಲ್ ಟ್ರಾಲಿಂಗ್ ಅಂತ ಒಂದು ಬರುತ್ತೆ, ಈ ತರ ಇಲಿಗಲ್ ಫಿಶಿಂಗ್ ಮಾಡೋದಿರ್ಬೋದು, ಡೈನಮೈಟ್ ಫಿಶಿಂಗ್ ಮಾಡೋದಿರ್ಬೋದು, ಮತ್ತೆ ಫಿಶ್ ಪಾಯ್ಸನಿಂಗ್ ಅಂತ ಮೀನ್ ಹಿಡಿಯೋದಾಗಿರ್ಬೋದು, ಈ ತರ ಎಲ್ಲ ನಾವು ಒತ್ತಡನ ಏರ್ತಿರೋದ್ರಿಂದ ಈ ಮೀನುಗಳ ಪ್ರಭೇದ ಒಂದು ಮೀನ್ ಹಿಡಿಯಕ್ ಹೋಗಿ ಇನ್ನೊಂದು ಮೀನ್ಗೆ ನಾವು ತೊಂದರೆ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮೀನಿನ ಸಂತತಿ ಕಡಿಮೆ ಆಗ್ತಾ ಇದೆ. ಮತ್ತೆ ಕಾರ್ಖಾನೆಯವರು ಇರ್ಬೋದು ಏನ್ ಮಾಡ್ತಾರೆ ಅಂದ್ರೆ ಸಮುದ್ರಕ್ಕೆ ಡೈರೆಕ್ಟ್ ಆಗಿ, ನಾವು ಈಗ ಯಾವ್ದೇ ಕಾರ್ಖಾನೆಯವರಾದ್ರೂ ಯಾವ್ದೇ ನೀರನ್ನ ನಾವು ಸಮುದ್ರಕ್ಕೆ ಬಿಡೋದಾದ್ರೂ ಟ್ರೀಟ್ಮೆಂಟ್ ಮಾಡಿ ನೀರು ಬಿಡ್ಬೇಕು, ಅದರಲ್ಲಿ ಸುಮಾರು ತರದ ಎಲಿಮೆಂಟ್ಸ್ ಇರ್ತವೆ, ವಿಷಕಾರಿ ಅನಿಲಗಳಿರ್ತವೆ. ಇವೇನ್ ಮಾಡ್ತೀವಿ ಅಂದ್ರೆ ನಾವು ಡೈರೆಕ್ಟ್ ಆಗಿ ಸಮುದ್ರ ಸಮುದ್ರ ಕೂಟ್ರೆ ನಮ್ಮನ್ನ ಹಾಕೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಲ್ಲ, ಡೈರೆಕ್ಟ್ ಆಗಿ ನೀರನ್ನ ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಅದ್ರ ಸುತ್ತ ಇರೋ ಮೀನು ಎಲ್ಲ ಸತ್ತು ತೇಲ್ತಿರ್ತವೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ವೇಲ್ಗಳಿದಾವ, ದೊಡ್ಡ ದೊಡ್ಡ ಮೀನುಗಳಿದೆ, ಆ ಮೀನು ಸತ್ತು ಸತ್ತು ದಡದಲ್ಲಿ ತೇಳ್ಕೊಂಡ್ ಬಿದ್ದಿರ್ತವೆ. ಅವು ಏನಂದ್ರೆ ಹೊಟ್ಟೆ ಕುಯ್ದು ನೋಡಿದ್ರೆ ಅದ್ರ ಟನ್ ಗಟ್ಲೆ ಅದ್ರಲ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಇರುತ್ತೆ. ಟನ್ ಗಟ್ಲೆ ಏನಕ್ಕೆ ಅಂದ್ರೆ ಜೀರ್ಣ ಮಾಡ್ಕೊಳಕ್ ಆಗಲ್ಲ, ಅದು ಜೀರ್ಣ ಮಾಡ್ಕೊಳಕ್ಕೂ ಆಗಲ್ಲ, ಮತ್ತೆ ಅದು ಆಚೆ ಹಾಕೋಕ್ಕೂ ಆಗಲ್ಲ. ಅದನ್ನ ಏನಾಗುತ್ತೆ, ಹೊಟ್ಟೆ ಒಳಗೆ ಸ್ಟೋರ್ ಆಗಿ ಅವು ಸತ್ತೋಗ್ತದೆ. ಇದೇನಾಗ್ತದೆ ಅಂದ್ರೆ ನಮ್ಮ ಒಂದು ಮುಂದಿನ ಪೀಳಿಗೆಗಳಿಗೆ, ಈಗ ನಾವೇನ್ ಡೈನಾಸರ್ಸ್ ನಾವು ಯಾರು ನೋಡಿಲ್ಲ, ಡೈನಾಸರ್ಸ್ ನಾವು ಡೈನಾಸರ್ಸ್ ಅಂದ್ರೆ ಹೆಂಗಿರುತ್ತೆ ಅಂತ ಚಿತ್ರದಲ್ಲಿ ತೋರಿಸ್ತಾರೆ, ನೋಡ್ತೀವಿ ಅನಿಮೇಷನ್ ಮಾಡ್ತೀವಿ, ಅವೆಲ್ಲ ಅಳಿವಿನಂಚಿಗೆ ಹೋಗಿ ಅವು ನೋಡಕ್ಕೆ ಸಿಗ್ತೇ ಇಲ್ಲ. ನಾವು ಮುಂದಿನ ಪೀಳಿಗೆಗೆ ಏನ್ ಮಾಡ್ಬೇಕಾಗತ್ತೆ, ಎಲ್ಲಾ ತರದ ಒಂದೊಂದನ್ನ ಚಿತ್ರ ಬಿಡಿಸಿ, ಈ ತರ ಒಂದು ಮೀನಿತ್ತು, ಈ ತರ ಒಂದು ಪ್ರಾಣಿ ಇತ್ತು ಅನ್ನೋ ಒಂದು ಸ್ಥಿತಿಗೆ ಬಂದು ತಲುಪ್ತೀವಿ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಉಳಿದೆ. ಈ ನಾವಿನ್ನೂ ಜಾಗರೂಕತೆ ಆಗಲಿಲ್ಲ ಅಂದ್ರೆ, ನಾವಿನ್ನೂ ಪ್ರಕೃತಿನ ಪ್ರೀತಿ ಮಾಡಿ ಅದರಲ್ಲಿ ಏರು ಒತ್ತಡಗಳನ್ನ ಕಡಿಮೆ ಮಾಡಲಿಲ್ಲ ಅಂದ್ರೆ ಮುಂದಿನ ನಮ್ಮ ಪೀಳಿಗೆಗೆ ನಾವೇನು ಉಳ್ಸಕ್ಕಾಗಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಆಹಾರನೇ ಸಿಗಕ್ಕಲ್ಲ, ದುಡ್ಡಿರುತ್ತೆ, ಆಹಾರ ಇರಲ್ಲ, ಬದುಕಕ್ಕೆ ಬೇಕಾಗಿರೋ ಆಹಾರ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಮುಂದಿನ ಪೀಳಿಗೆಗೆ ನಮಗೆ ಬೇಕಾಗಿರೋದು ಆಹಾರ ಮತ್ತೆ ಭದ್ರತೆ, ಆಹಾರ ಭದ್ರತೆನೆ ನಾವು ಒದಗಿಸ್ಕೊಡ್ಲಿಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ತುಂಬಾ ಒಂದು ಕಷ್ಟಕರದಲ್ಲಿ ಇರುತ್ತೆ ಅಂತ ನಾನು ಹೇಳ್ತೇನೆ. ಹೀಗೆ ಬೇರೆ ಬೇರೆ ತರಹದಲ್ಲಿ ಮಾಲಿನ್ಯ ಆಗ್ತಾ ಇರತಕ್ಕಂತ ನಮ್ಮ ಸಾಗರವನ್ನ ಹೇಗೆ ಸಂರಕ್ಷಣೆಯನ್ನ ಮಾಡಬಹುದು, ನಾವು ಕೂಡ ಹೇಗೆ ಅದಕ್ಕೆ ಕೈ ಜೋಡಿಸಬಹುದು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡಬೇಕಾಗುತ್ತೆ. ಏನಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಬರ್ತಾ ಇದೆ. ಈಗ ನಮ್ಮ ಒಂದು ಪೆಟ್ರೋಲು ಡೀಸೆಲ್ಲು ರೇಟ್ ಜಾಸ್ತಿ ಆಗಿದೆ, ಸುಮಾರು ಜನ ಇದು ಮಾಡ್ತಾರೆ, ಅದರಲ್ಲಾಗೋ ಒಂದು ಮಾಲಿನ್ಯ ಬಹಳ ಇದು. ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಕರಿತೀವಿ, ಜಾಗತಿಕ ತಾಪಮಾನ ಅಂತ, ಅದಕ್ಕೆ ಮೇನ್ ಹಸಿರುಮನೆ ಅನಿಲಗಳು ಏನಿದೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಮೇನ್ ಆಗಿ ಪ್ರೊಡ್ಯೂಸ್ ಆಗ್ತಿರೋದು ವೆಹಿಕಲ್ಗಳಿಂದ. ನಾವು ಏನ್ ವಾಹನ ಯೂಸ್ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ವಾಹನಗಳು, ಅದರಿಂದ ಬರೋ ಹೊಗೆಯಿಂದನೇ ಮೇನ್ ಆಗಿ ಇದು ಬರ್ತಾ ಇದೆ, ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ ಏನಂತೇವೆ ಅದು ಬರ್ತಾ ಇದೆ. ಅಲ್ಲ ಈಗಿರೋದು ಓಕೆ, ಇನ್ನು ಮುಂದೆ ಬರೋ ವೆಹಿಕಲ್ಗಳಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ಗೆ ಶಿಫ್ಟ್ ಆಗೋದಾಗಿರ್ಬೋದು, ಮತ್ತೆ ನಮ್ಮ ಕಾರ್ಖಾನೆಗಳಿಂದ ನಮ್ಮ ವೇಸ್ಟ್ ಏನ್ ಬರುತ್ತೆ ಅದನ್ನ ಒಂದು ಟ್ರೀಟ್ಮೆಂಟ್ ಮಾಡಬೇಕು. ಟ್ರೀಟ್ಮೆಂಟ್ ಮಾಡಿ ಅದು ಹಾನಿ ಇಲ್ಲ ಅಂದಾಗ ಮಾತ್ರ ನೈಸರ್ಗಿಕ ಸಂಪನ್ಮೂಲಗಳಿಗೆ ಬಿಡಬೇಕು. ಮತ್ತೆ ನಮ್ಮ ಫಿಶರೀಸ್ ಅಲ್ಲಿ ಆಗಿರ್ಬೋದು, ಫಿಶರೀಸ್ ಅಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಯಾವ ಒಂದು ಮೀನ್ ಹಿಡಿಯೋ ಪ್ರಕ್ರಿಯೆ ಇದೆ, ಫಿಶ್ ಪಾಯ್ಸನಿಂಗ್ ಆಗ್ತರ ಒಂದು ಮೀನ್ ಹಿಡಿಯುವಂತ ಪ್ರಕ್ರಿಯೆ ಇದೆ, ಅದು ನಮಗೆ ಯಾವ್ದು ಬೇಕೋ ಆ ಮೀನ್ ನಾವು ತಗೊಂಡ್ ಏನ್ ಮಾಡ್ತೀವಿ, ಉಳಿದ ಮೀನೆಲ್ಲ ಸತ ಅಲ್ಲೇ ಸೇಲ್ತಾರತ್ತೆ. ಆಯ್ತಾ, ಅದೇನಾಗುತ್ತೆ, ಒಂದು ಜಾತಿ ಮೀನಿನ ನಾವು ಹಿಡಿಯಕ್ಕೆ ಅಲ್ಲಿ ಇರೋ ಲಕ್ಷಾಂತರ ಮೀನ ನಾವು ಸಾಯಿಸ್ತೇವೆ. ಮತ್ತೆ ಡೈನಮೈಟ್ ಪಾಯ್ಸನಿಂಗ್, ಈ ತರ ಇಲ್ಲಿಗಲ್ ಫಿಶಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಈಗ ಆಲ್ರೆಡಿ ನಮಗೆ ಕ್ಯಾಚ್ ಉತ್ಪಾದನೆ ಕಡಿಮೆ ಇದೆ, ಕರಾವಳಿ ಸಮುದ್ರ ಮೀನುಗಾರಿಕೆ ಉತ್ಪಾದನೆ ಕಡಿಮೆ ಆಗಿದೆ. ನಾವು ಈ ರೀತಿ ಎಲ್ಲ ಇಲಿಗಲ್ ಫಿಶಿಂಗ್ ನ ನಾವು ಮಾಡೋದ್ರಿಂದ ಮುಂದೆ ನಾವು ಫಿಶ್ ಸಿಗದಲ್ಲೇ ಇರ್ಬೋದು, ಇದರಿಂದ ಏನಾಗುತ್ತೆ ನಮ್ಮ ಸಮುದ್ರ ಮೀನುಗಾರಿಕೆ ಅಳಿವಿನ ಅಂಚಿಗೆ ಹೋಗ್ಬೋದು. ಈಗ ಏನು ಲಾಭದಾಯಕ ಇದೆ, ಈಗ ಆಲ್ರೆಡಿ ಸುಮಾರು ಜನ ಮೀನುಗಾರರು ಏನಾಗಿದೆ, ಈಗ 2 ತಿಂಗಳು ಆಲ್ರೆಡಿ ಫಿಶಿಂಗ್ ಬ್ಯಾನ್ ನಲ್ಲಿ ಮೀನುಗಾರರು ಮೀನು ಹಿಡಿದಲ್ಲೇ ಸಂಕಷ್ಟದಲ್ಲಿರ್ತಾರೆ. ಈಗ ನಮಗೆ ಮೀನೇ ಸಿಗ್ಲಿಲ್ಲ ಅಂದಾಗ ಏನ್ ಮಾಡ್ತಾರೆ, ಸುಮಾರು ಜನ ಈ ಒಂದು ವೃತ್ತಿನ ಬಿಟ್ಟು ಬೇರೆ ವೃತ್ತಿಗೆ ಶಿಫ್ಟ್ ಆಗ್ಬೇಕಾಗತ್ತೆ. ಆಮೇಲೆ ನಮ್ಗೆ ಗೊತ್ತಿರ್ಬೋದು ಮೀನು ಪ್ರೋಟೀನೇಷಿಯಸ್ ಉತ್ತಮ ಆರೋಗ್ಯದಾಯಕ ಆಹಾರ ಆಗಿದೆ, ನಮ್ಗೆ ಫ್ಯೂಚರ್ಗೆ ಮೀನೇ ಇಲ್ಲ ಅಂದಾಗ ನಾವು ಬೇರೆ ತರ ಹೋಗ್ಬೇಕಾಗತ್ತೆ. ಇದನ್ನೆಲ್ಲ ನಾವು ತಡಿಬೇಕಂದ್ರೆ ಅನಧಿಕೃತ ಮೀನುಗಾರಿಕೆಯನ್ನ ನಿಷೇಧ ಮಾಡೋದಾಗಿರ್ಬೋದು, ಕಾರ್ಖಾನೆಗಳಿಂದ ಬಿಡುವ ಅನಿಲಗಳಿಗೆ ಉತ್ತಮ ರೆಗ್ಯುಲೇಷನ್ಸ್ ನ ಓಡಿಸೋದಾಗಿರ್ಬೋದು, ಮತ್ತೆ ನಾವು ಪ್ಲಾಸ್ಟಿಕ್ ನ ಯಾವ್ದೇ ಕಂಪ್ನಿಯವ್ರು ಮಾಡಲ್ಲ, ಯಾರು ಮಾಡಲ್ಲ, ಮಾಡದ ನಾವು ನಾಗರಿಕರು. ಆಯ್ತಾ, ನಾವ್ ಏನ ನಾವು ಉತ್ಪಾದನೆ ಮಾಡ್ತೇವೆ ಅದನ್ನ ನಾವು ರೀಸೈಕಲ್ ಮಾಡಬಹುದು, ಮತ್ತೆ ರೀಸೈಕ್ಲಿಂಗ್ ಮಾಡಿ ಬೇರೆ ಪ್ರಾಡಕ್ಟ್ ನ ನಾವು ಪ್ರಿಪೇರ್ ಮಾಡಬಹುದು. ಏನೇ ನಾವು ಉತ್ಪಾದನೆ ಮಾಡಿದ್ರು ಸಹ ಎಲ್ಲಾ ಕಡೆ ರೀಸೈಕ್ಲಿಂಗ್ ಬಿನ್ ಇಟ್ಟಿರ್ತಾರೆ ಗವರ್ಮೆಂಟ್ ಅವರು. ನಾವು ಜಸ್ಟ್ ಒಂದು 4 ಕೆಜಿ ಮುಂದೆ ಇಟ್ಟು ನಾವು ಅಲ್ಲಿ ಹಾಕೋ ಪ್ಲಾಸ್ಟಿಕ್ ನ ಒಂದು ರೀಸೈಕ್ಲಿಂಗ್ ಬಿನ್ ಹಾಕೋದ್ರಿಂದ ಅಲ್ಲಿ ಪರಿಸರಕ್ಕೆ ಕೊಡುವ ಒತ್ತಡನ ಕಡಿಮೆ ಮಾಡಬಹುದು. ಇದರಿಂದ ಏನಾಗುತ್ತೆ, ಅದೇ ನಮ್ಮ ಪರಿಸರ ನಾವ್ ಏನ್ ಮಾಡ್ತೀವಿ ಅದನ್ನ ನಮ್ಮ ಅಡ್ರೆಸ್ ಕೊಡುತ್ತೆ ಅಂತ ನಾನು ಹೇಳಿದೆ. ನಾವು ಈಗ ನಾವು ಅಷ್ಟು ಮಾಡಿದ್ರೆ ಸಾಕು, ನಮ್ಮ ಪರಿಸರ ಮತ್ತೆ ನಮ್ಮ ಏನು ಹಿಂದೆ ಇತ್ತು ಅದನ್ನೆಲ್ಲ ಮತ್ತೆ ವೃದ್ಧಿಸ್ಕೊಂಡು ನಮ್ಮ ಒಳಿತಿಗಾಗಿ ಪರಿಸರ ನಮ್ಮ ಒಳಿತಿಗಾಗಿ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಸಾಗರ ಅಂತ ಅಂದ್ರೆ ಅದು ನಮಗೆ ಸಂಬಂಧಪಟ್ಟದ್ದು ಅಲ್ಲ ಅನ್ನುವಂತ ಆಲೋಚನೆಯನ್ನು ನಾವು ಇವತ್ತಿನಿಂದಲೇ ಕೈ ಬಿಡಬೇಕು. ನಮಗೆ ಅಗತ್ಯ ಇರತಕ್ಕಂತಹ ಆಮ್ಲಜನಕ ಇರಬಹುದು, ಆಹಾರ ಇರಬಹುದು, ಔಷಧಿ ಇರಬಹುದು, ಬಹಳ ಮುಖ್ಯವಾಗಿ ಉದ್ಯೋಗವನ್ನು ಕೂಡ ಸಾಗರ ಅನ್ನುವಂಥದ್ದು ದೊರಕಿಸಿಕೊಟ್ಟಿದೆ. ಇದರ ಜೊತೆಗೆ ಸಾಕಷ್ಟು ಸಾಗರ ಉತ್ಪನ್ನಗಳನ್ನು ಕೂಡ ನಾವು ಪ್ರತಿ ವರ್ಷ ಸಾಗರದಿಂದ ತಂದು ನಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನೀರು ಇವತ್ತು ನಮ್ಗೆ ಏನ್ ಲಭ್ಯ ಆಗ್ತಿದೆಯೋ ಅದರ ಮೂಲವೂ ಕೂಡ ಸಾಗರ. ಸಾಗರದಲ್ಲಿರ್ತಕ್ಕಂತಹ ನೀರು ಆವಿಯಾಗಿ ಮಳೆ ರೂಪದಲ್ಲಿ ಬಂದು ನಮ್ಮ ಬೊಗಸೆಯನ್ನ ಸೇರ್ತಾ ಇದೆ. ಒಟ್ಟಾರೆ ನಮ್ಮ ಬದುಕನ್ನ ಕಟ್ಟಿಕೊಡುವಲ್ಲಿ, ನಮ್ಮ ಜೀವವನ್ನ ಉಳಿಸುವಲ್ಲಿ ಸಾಗರ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸಾಗರದ ಉಳಿವಿಗಾಗಿ ಕೈಜೋಡಿಸಬೇಕು. ಮಾಲಿನ್ಯವನ್ನ ಅತ್ಯಂತ ಕಡಿಮೆ ಮಾಡುವಂಥದ್ದು ಅಥವಾ ಸಾಧ್ಯ ಆಯ್ತು ಅಂತ ಅಂತಂದ್ರೆ ಮಾಲಿನ್ಯವನ್ನು ಮಾಡದೇ ಇರತಕ್ಕಂಥದ್ದು, ಕಸವನ್ನ ಅಲ್ಲಿ ಇಲ್ಲಿ ಹಾಕ್ತಾನೆ ಇರತಕ್ಕಂಥದ್ದು, ಸಾಕಷ್ಟು ಅನಗತ್ಯವಾಗಿ ನಾವು ನಮ್ಮ ವಾಹನಗಳನ್ನ ಬಳಕೆಯನ್ನ ಮಾಡದೇ ಇರತಕ್ಕಂಥದ್ದು, ಈ ತರದ್ದೆಲ್ಲದನ್ನು ಮಾಡುವ ಮೂಲಕ ನಾವು ಸಾಗರ ಸಂರಕ್ಷಣೆಯಲ್ಲಿ ನಾವು ಕೂಡ ಕೈಯನ್ನ ಜೋಡಿಸಬಹುದು ಅನ್ನುವಂಥದ್ದು. ಅಂತಿಮವಾಗಿ ವಿಶ್ವ ಸಾಗರ ದಿವಸದ ಈ ಸಂದರ್ಭದಲ್ಲಿ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ವಿಶ್ವ ಸಾಗರ ದಿನಾಚರಣೆನ ಎಲ್ಲ ವರ್ಲ್ಡ್ ವೈಡ್ ಅರ್ಥ ಮಾಡ್ಕೋಬೇಕು. ಏನಾದ್ರೂ ಏನ್ ಕಾನ್ಸೆಪ್ಟ್ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದರಿಂದ ನಮಗಾಗ ಒಳಿತೇನು ಮತ್ತೆ ಅದು ನಮ್ಮ ಜೀವನ, ನಮ್ಮ ಒಂದು ಉತ್ತಮ ಜೀವನ ರೂಪಿಸ್ಕೊಳ್ಳಕ್ಕಾಗಿ ನಾವು ಸಮುದ್ರವನ್ನು ಮತ್ತೆ ನಮ್ಮ ಪರಿಸರವನ್ನು ನಾವು ಸಂರಕ್ಷಿಸಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಸಾಗರಕ್ಕೆ ಸಂಬಂಧಪಟ್ಟ ಹಾಗೆ, ಸಾಗರದ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಸಾಗರದ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಒಂದು ಮೊಬೈಲ್ ನಂಬರ್ 8296125312. ಇನ್ನೊಮ್ಮೆ ಹೇಳಿ, 8296125312. ಒಳ್ಳೆದು ಡಾಕ್ಟರ್ ವಿಕಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಸಾಗರ ದಿವಸದ ಸಂದರ್ಭದಲ್ಲಿ ಸಾಗರದ ಮಹತ್ವವನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರ ಧನ್ಯವಾದಗಳು. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ. ಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರಿಗೆ ಶ್ವೇತ ಕ್ರಾಂತಿ, ಹಸಿರು ಕ್ರಾಂತಿ, ಗ್ರಾಮ ವಿಕಾಸದ ಮಾತು. ಹಗಲಿರುಳು ಎನ್ನದೇ ಏಕತೆಯೇ ಧರ್ಮವಾಯಿತು. ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ನೆಲ್ಲರೂ ಮುಂದೆ ಬಂದರು. ನಾವೆಲ್ಲ ಸೇರಿ ಅಭಿಯಾನವನ್ನು ನಡೆಸಿದಾಗ ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. अरे सुन तो. मुझे क्या सुनाना चाहते हो? जो सुनाओ मेरी सौतन को. किसको? अरे वही तुम्हारा मोबाइल फोन जिसे सुबह शाम दिन रात चिपके रहते थे और कहते थे किसान कॉल सेंटर से बातें हो रही हैं. अच्छा ये बात है. हाँ क्यों, क्या हुआ, अब बात नहीं होती क्या? अब तो झट से बात हो जाती है. ऐसा क्या? हाँ अब तो ज्यादा लाइनें और खास तकनीक के कारण खेती के माहिरों से तुरंत बात हो जाती है. और अगर कभी लाइन व्यस्त हो तो अपनी समस्या फोन पर रिकॉर्ड करा दो, वहाँ से फोन आ जाता है और समस्या की हल्का मैसेज भी आ जाता है. ये देखो आ गया. अरे वाह, इसका मतलब इंतजार की घड़ी अब खत्म. हाँ तभी मैं सोचूं कि आजकल मुझ पर इतना प्यार क्यों आ रहा है. कृषि संबंधी समस्याओं का अपनी भाषा में तुरंत हल पाने के लिए पूरे भारत में किसी भी फोन से हेल्पलाइन नंबर पर संपर्क करें. किसानों का दोस्त किसान कॉल सेंटर. ಇದು ಇಂದಿನ ಕಿಸಾನ್ವಾಣಿ. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾಲುನಿ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಾಟಕ ಸುಪ್ತ ಕೆಚ್ಚಲು ಬಾವು ಸಂಯೋಜನೆ ಹಾಗೂ ನಿರ್ದೇಶನ ಡಾ ಎಂಜಿ ಸಿಂಧು, ನಿರ್ಮಾಣ ಅರಕಲಗೂಡು ವಿಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ, 6:51 ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ, 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನರೇಂದ್ರ ರೈಪೆರ್ಲಾ ಅವರಿಂದ ಕನ್ನಡದಲ್ಲಿ ಭಾಷಣ, ಕವಿಗಳು ಕಂಡ ಕಾಡು, 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ, ಈ ವಾರದ ಅತಿಥಿ ಡಾ ವಿಜಯಮ್ಮ ಹಿರಿಯ ಸಾಹಿತಿ, 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಾಟಕ ಹೇಮಕೂಟದಿಂದ ಬಂದ ಮೇಲೆ ಮೂಲ ಸಣ್ಣ ಕಥೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದು, ಬಾನುಲಿಗೆ ಅಳವಡಿಸಿದವರು ಡಾ ಎಸ್ಎನ್ ರತ್ನಮ್ಮ ನಿರ್ದೇಶನ ಚನ್ನಪ್ಪ ಬೆಂಗೇರಿ ಅವರದು. 10:35 ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 8 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಸೇವೆ ಉತ್ತಮ ಆಡಳಿತ ಹಾಗೂ ಬಡವರ ಕಲ್ಯಾಣದ 8 ವರ್ಷಗಳು. 10:50 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ ಡಾ ಲಕ್ಷ್ಮೀನಾರಾಯಣ ಹದಿಗಲ್ಲು ಅವರಿಂದ, 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಿತ್ಯ ವಿಜ್ಞಾನ, ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, 7:50 ಸವಿಗಾನ, 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಎನ್ಡಿಎ ಸರ್ಕಾರ 8 ಆರ್ಥಿಕ ನೀತಿ ಮತ್ತು ಸುಧಾರಣೆಗಳು ಭಾಗವಹಿಸುತ್ತಾರೆ, ವಿಶ್ವನಾಥ ಭಟ್ ಆರ್ಥಿಕ ತಜ್ಞರು ಸಂದರ್ಶಿಸುತ್ತಾರೆ, ನಂಜುಂಡಪ್ಪ ವಿ ಪತ್ರಕರ್ತರು, 9:20 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ, 9:00